ಮೂಳೆಗಳು ಶಕ್ತಿಯುತವಾಗಬೇಕೆ? ಪ್ರತಿನಿತ್ಯ ನಡೆಯಿರಿ, ಆರೋಗ್ಯ ವೃದ್ಧಿಸಿಕೊಳ್ಳಿ. ಗ್ರಾಮಾಂತರಂಗ ಕೇಳುಗರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ರೈತರಿಗೆ ಸಲಹೆಗಳು ಹಾಗೂ ಗಣಿ ಬಾಧಿತ ಪ್ರದೇಶದಲ್ಲಿ ಕೃಷಿ ಬಲವರ್ಧನೆಗೆ ಸಂಬಂಧಿಸಿದ CEPMIZ ಯೋಜನೆ ಅನುಷ್ಠಾನ ಕುರಿತು ಹೊಸಪೇಟೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಮನೋಹರ ಗೌಡ ಅವರೊಂದಿಗೆ ಸಂದರ್ಶನಗಳು ಪ್ರಸಾರವಾಗಲಿವೆ. ಹಾಗಾದರೆ ಬನ್ನಿ, ರೈತರಿಗೆ ಸಲಹೆಗಳನ್ನು ಕೇಳೋದಕ್ಕಿಂತ ಮುಂಚೆ ಒಂದು ಪ್ರಕಟಣೆ ತಮಗಾಗಿ, ರೈತ ಬಾಂಧವರಿಗಾಗಿ. ಹೊಸಪೇಟೆ ತಾಲೂಕಿನ ಗಣಿ ಬಾಧಿತ 58 ಗ್ರಾಮಗಳಲ್ಲಿ ಸಮಗ್ರ ಗಣಿ ಪರಿಸರ ಪುನಶ್ಚೇತನ CEPMIZ ಈ ಯೋಜನೆಯಡಿಯಲ್ಲಿ ತೋಟಗಾರಿಕೆ ಚಟುವಟಿಕೆಗಳನ್ನು ಕೈಗೊಳ್ಳಲು ಆಸಕ್ತ ರೈತರು ತೋಟಗಾರಿಕೆ ಇಲಾಖೆಗೆ ಅರ್ಜಿಗಳನ್ನು ಆಹ್ವಾನಿಸಿದೆ. ಆಸಕ್ತರು ಕೂಡಲೇ ತೋಟಗಾರಿಕೆ ಇಲಾಖೆ ಹೊಸಪೇಟೆಯನ್ನು ಸಂಪರ್ಕಿಸಿ ಅರ್ಜಿ ಸಲ್ಲಿಸಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲು ಈ ಮೂಲಕ ಕೋರಲಾಗಿದೆ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ರೈತರು ಆಯಾ ಹೋಬಳಿಯ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳು ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಬಹುದಾಗಿದೆ. ದೂರವಾಣಿ ಸಂಖ್ಯೆ 08324 224 14, ಜೊತೆಗೆ ಸಹಾಯಕ ತೋಟಗಾರಿಕಾ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ ಹೊಸಪೇಟೆ, ಇದರ ದೂರವಾಣಿ ಸಂಖ್ಯೆ 9164297220, ಸಹಾಯಕ ತೋಟಗಾರಿಕಾ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ ಮರಿಯಮ್ಮನಹಳ್ಳಿಯ ದೂರವಾಣಿ ಸಂಖ್ಯೆ 7204888, ಅಲ್ಲದೆ ಸಹಾಯಕ ತೋಟಗಾರಿಕಾ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ ಕಮಲಾಪುರದ ದೂರವಾಣಿ ಸಂಖ್ಯೆ 8123465548, ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಹೊಸಪೇಟೆ ಇವರ ಮತ್ತೊಂದು ದೂರವಾಣಿ ಸಂಖ್ಯೆ 9901555690, ಜೊತೆಗೆ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಜಿಲ್ಲಾ ಪಂಚಾಯಿತಿ ಹೊಸಪೇಟೆ ಇವರ ದೂರವಾಣಿ ಸಂಖ್ಯೆ 8313291867 ಈ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡೆಯಲು ಈ ಮೂಲಕ ಕೋರಲಾಗಿದೆ. ಪ್ರಕಟಣೆಯನ್ನು ಕೇಳಿದರಲ್ಲ ರೈತ ಬಾಂಧವರೇ, ಬನ್ನಿ ಈಗ ಆಲಿಸೋಣ ಕೆಲವು ಸಲಹೆಗಳನ್ನು. ಕೆಂಪು ಕುಂಬಳ ದುಂಬಿ ಕುಂಬಳ ಜಾತಿಯ ವಿವಿಧ ತರಕಾರಿಗಳ ಮೇಲೆ ಕಂಡುಬಂದು ಮರಿಹುಳು ಹಾಗೂ ಪ್ರಾಯದ ದುಂಬಿಗಳು ಹೆಚ್ಚಾಗಿ ಚಿಕ್ಕ ಸಸಿಗಳು ಹಾಗೂ ಹೊಸ ಎಲೆಗಳು ಮತ್ತು ಹೂಗಳ ಮೇಲೆ ವರ್ಷಪೂರ್ತಿ ಕಾಣಿಸಿಕೊಳ್ಳುತ್ತಿದ್ದು ಬೆಳೆಗಳಿಗೆ ಹೆಚ್ಚಿನ ಹಾನಿಯನ್ನು ಉಂಟು ಮಾಡುತ್ತಿವೆ. ಈ ದುಂಬಿಗಳು ಮೊಟ್ಟೆಗಳನ್ನು ಭೂಮಿಯಲ್ಲಿನ ಬೇರಿನ ಹತ್ತಿರ ಇಡುತ್ತವೆ. ಮೊಟ್ಟೆಯಿಂದ ಬಂದ ಮರಿಹುಳುಗಳು ಬೇರನ್ನು ತಿನ್ನುವುದರಿಂದ ಬಳ್ಳಿಗಳ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಆನಂತರ ಭೂಮಿಯಲ್ಲಿಯೇ ಮರಿಹುಳುಗಳು ಕೋಶಾವಸ್ಥೆಗೆ ಹೋಗುತ್ತವೆ. ಪ್ರಾಯದ ದುಂಬಿಗಳು ಎಲೆಯನ್ನು ತಿಂದು ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡುತ್ತವೆ. ಹೀಗಾಗಿ ಬಿತ್ತನೆಗೆ ಮುಂಚೆ ಹಿಂದಿನ ಬೆಳೆಯ ಉಳಿಕೆಗಳನ್ನು ಆಳವಾದ ಉಳುಮೆ ಮಾಡುವುದರಿಂದ ಮಣ್ಣಿನಲ್ಲಿ ಸೇರಿಸಿ, ಜೊತೆಗೆ ಬೇವಿನ ಹಿಂಡಿಯನ್ನು ಪ್ರತಿ ಎಕರೆಗೆ 100 ಕಿಲೋಗ್ರಾಂ ಸೇರಿಸುವುದರಿಂದ ಈ ಮರಿದುಂಬಿಗಳನ್ನು ಯಶಸ್ವಿಯಾಗಿ ನಿಯಂತ್ರಿಸಬಹುದು. ಮತ್ತು ಪ್ರತಿ ವರ್ಷ ಈ ದುಂಬಿ ಕಂಡುಬರುವ ಪ್ರದೇಶಗಳಲ್ಲಿ ಶಿಫಾರಸು ಮಾಡಿದ ಸಮಯಕ್ಕಿಂತ, ಅಂದರೆ ಅಕ್ಟೋಬರ್ ನವೆಂಬರ್ ತಿಂಗಳು, ಬೇಗನೆ ಬಿತ್ತನೆ ಮಾಡುವುದರಿಂದ ಕೀಟದ ಬಾಧೆಯನ್ನು ಮಿತಗೊಳಿಸಬಹುದು. ಸತತ ಪರಿಶೀಲನೆ ಮಾಡಿ ಬೆಳೆಯ ಮೊದಲ ಹಂತದಲ್ಲಿಯೇ ದುಂಬಿಗಳನ್ನು ಆರಿಸಿ ಧ್ವಂಸಗೊಳಿಸುವುದು ಒಳ್ಳೆಯದು. ಬಿತ್ತನೆಯಾದ 3 ವಾರಗಳ ನಂತರ ಬೆಳೆಗೆ ಪ್ರತಿ ಲೀಟರ್ ನೀರಿನಲ್ಲಿ 4 ಗ್ರಾಂ ಕಾರ್ಬಾರಿಲ್, 50% WPಯನ್ನು ಕರಗಿಸಿ ಸಿಂಪಡಿಸಬೇಕು. ಕೀಟಗಳ ಬಾಧೆಗೆ ಅನುಸಾರವಾಗಿ ಬಿತ್ತನೆಯಾದ 5, 8 ಮತ್ತು 11 ವಾರಗಳ ನಂತರ 2 ml ಮೆಲಾಥಿಯಾನ್, 50 EC ಅಥವಾ 1 ml ಮಿಥೈಲ್ ಪ್ಯಾರಾಥಿಯಾನ್ 50 EC ಪ್ರತಿ ಲೀಟರ್ ನೀರಿನಲ್ಲಿ ಸೇರಿಸಿ ಸಿಂಪಡಿಸಬೇಕು. ಕುಂಬಳ ಬೆಳೆ ಬೇಸಾಯದಲ್ಲಿ ಇನ್ನೊಂದು ಸಮಸ್ಯೆಗಳೆಂದರೆ ಕತ್ತರಿಸುವ ಹುಳು. ಈ ಮರಿ ಹುಳುಗಳು ಸಸಿಗಳ ಕಾಂಡವನ್ನು ಭೂಮಿಯ ಮೇಲ್ಭಾಗದಲ್ಲಿ ಕತ್ತರಿಸುತ್ತವೆ. ಇಂತಹ ಸಸಿಗಳು ಒಣಗಿ ಹೋಗುತ್ತವೆ. ಈ ಕೀಟಗಳು ಆಸರೆ ಸಸಿಗಳ ಮೇಲೆ ತತ್ತಿಯಿಟ್ಟು ಸಂತಾನೋತ್ಪತ್ತಿ ಮಾಡುವುದರಿಂದ ಸಮರ್ಪಕ ಕಳೆಗಳ ನಿಯಂತ್ರಣದಿಂದ ಇದರ ಬಾಧೆಯನ್ನು ಮಿತಗೊಳಿಸಬಹುದು. ಬಿತ್ತನೆಯಾದ 3 ವಾರಗಳ ನಂತರ ಬೆಳೆಗೆ 4 ಗ್ರಾಂ ಕಾರ್ಬಾರಿಲ್ 50 WP ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ ಸಿಂಪಡಿಸಬೇಕು. ಬೆಳೆಯಲ್ಲಿ ಕೀಟಗಳ ಬಾಧೆ ನೋಡಿಕೊಂಡು ಬಿತ್ತನೆಯಾದ 5, 8 ಅಥವಾ 11 ವಾರಗಳ ನಂತರ 2 ml ಮೆಲಾಥಿಯಾನ್ 50 EC ಅಥವಾ 1 ml ಮಿಥೈಲ್ ಪ್ಯಾರಾಥಿಯಾನ್ 50 EC ಪ್ರತಿ ಲೀಟರ್ ನೀರಿನಲ್ಲಿ ಸೇರಿಸಿ ಸಿಂಪಡಿಸಬೇಕು. ಇನ್ನೊಂದು ಪೀಡೆ ಎಂದರೆ ಹಣ್ಣು ನೊಣ. ಹಣ್ಣು ನೊಣ ಹಲವಾರು ಕುಂಬಳ ಜಾತಿಯ ತರಕಾರಿಗಳಲ್ಲಿ ಕಂಡುಬರುತ್ತದೆ. ಹಾಗಲ, ಕರಬೂಜ ಹಾಗೂ ಪಡವಲಕಾಯಿಗಳಲ್ಲೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಇವು ಹಾನಿಯನ್ನು ಉಂಟು ಮಾಡುತ್ತವೆ. ಮಿಡಿಗಾಯಿಗಳು ಹಾಗೂ ಮೃದು ತೊಗಟೆಯ ತರಕಾರಿಗಳಲ್ಲಿ ಇದರ ಹಾವಳಿ ಹೆಚ್ಚಾಗಿ ಕಂಡುಬರುತ್ತದೆ. ಹಣ್ಣು ನೊಣವು ಕಾಯಿಯೊಳಗೆ ಮೊಟ್ಟೆಯನ್ನು ಇಡುತ್ತದೆ. ಮೊಟ್ಟೆಯಿಂದ ಬಂದ ಮರಿ ಹುಳುಗಳು ಕಾಯಿಯ ತಿರುಳನ್ನು ತಿನ್ನುವುದರಿಂದ ಕಾಯಿಗಳು ಕೊಳೆತು ಉದುರುತ್ತವೆ. ನಂತರ ಪೂರ್ಣವಾಗಿ ಬೆಳೆದ ಮರಿಹುಳು ಭೂಮಿಯಲ್ಲಿ ಕೋಶಾವಸ್ಥೆಗೆ ಹೋಗುತ್ತವೆ. ಹಣ್ಣು ನೊಣದ ಬಾಧೆಯು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಒಣಹವೆಯ ವಾತಾವರಣದಲ್ಲಿ ಬಾಧೆ ಕಡಿಮೆ ಇರುವುದರಿಂದ ಅಂತಹ ಕಾಲದಲ್ಲಿ ಕುಂಬಳ ಜಾತಿಯ ಬೆಳೆಗಳನ್ನು ಬೆಳೆಯಬೇಕು. ತೋಟದಲ್ಲಿ ಸ್ವಚ್ಛತೆಯನ್ನು ಕಾಪಾಡುವುದು ಹಾಗೂ ಮಿಥೈಲ್ ಯುಜೆನಾಲ್ ಬಲೆಗಳನ್ನು ಎಕರೆಗೆ 5 ಬಳಸಿ ನೊಣಗಳ ಸಂಖ್ಯೆ ಆಧರಿಸಿ ರಾಸಾಯನಿಕ ಸಿಂಪರಣೆ ಕೈಗೊಳ್ಳಬೇಕು. ಬೇವಿನ ಎಣ್ಣೆಯನ್ನು ಸಿಂಪಡಿಸುವುದರಿಂದ ಹಾಗೂ ಹಾನಿಗೊಳಗಾದ ತರಕಾರಿಗಳನ್ನು ಆಯ್ದು ನಾಶಗೊಳಿಸುವುದರಿಂದ ಹೆಚ್ಚಿನ ಹಾನಿಯನ್ನು ತಪ್ಪಿಸಬಹುದು. ಬಿತ್ತನೆಯಾದ 3 ವಾರಗಳ ನಂತರ ಬೆಳೆಗೆ 4 ಗ್ರಾಂ ಕಾರ್ಬಾರಿಲ್ 50 WP ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ ಸಿಂಪಡಿಸಬೇಕು. ಬೆಳೆಯಲ್ಲಿ ಕೀಟಗಳ ಬಾಧೆ ಹೆಚ್ಚಾಗಿ ಕಂಡುಬಂದಲ್ಲಿ ಬಿತ್ತನೆಯಾದ 5, 8 ಮತ್ತು 11 ವಾರಗಳ ನಂತರ 2 ml ಮೆಲಾಥಿಯಾನ್ 50 EC ಅಥವಾ 1 ml ಮಿಥೈಲ್ ಪ್ಯಾರಾಥಿಯಾನ್ 50 EC ಪ್ರತಿ ಲೀಟರ್ ನೀರಿನಲ್ಲಿ ಸೇರಿಸಿ ಸಿಂಪಡಿಸಬೇಕು. ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದ್ರಲ್ಲ, ಬನ್ನಿ ರೈತ ಬಾಂಧವರೇ, ಇನ್ನು ಮುಂದೆ ಆಲಿಸೋಣ. ಗಣಿ ಬಾಧಿತ ಪ್ರದೇಶದಲ್ಲಿ ಕೃಷಿ ಬಲವರ್ಧನೆಗೆ ಸಂಬಂಧಿಸಿದ CEPMIZ ಯೋಜನೆ ಅನುಷ್ಠಾನ ಕುರಿತು ಹೊಸಪೇಟೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಮನೋಹರ ಗೌಡ ಅವರೊಂದಿಗಿನ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದಾರೆ ವಿಜಯನಗರ ಜಿಲ್ಲೆಯ, ಅದರಲ್ಲೂ ಹೊಸಪೇಟೆ ತಾಲೂಕಿನ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಮನೋಹರ ಗೌಡ್ ಎಸ್ ಅವರು. ಅವರು ಇವತ್ತು ವಿಶೇಷವಾಗಿ ಒಂದು ಹೊಸ ಯೋಜನೆಯ ಬಗ್ಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ನಮ್ಮೊಂದಿಗಿದ್ದಾರೆ, ಆ ಬಗ್ಗೆ ಮಾತನಾಡೋಣ. ನಮಸ್ಕಾರ ಮನೋಹರ ಗೌಡ್ ಅವರೇ. ನಮಸ್ತೆ ಸರ್. ಸರ್, ಬಹಳ ವಿಶೇಷವಾಗಿ ತಾವು ಇತ್ತೀಚೆಗೆ ನೀವು ಈ ಹೊಸಪೇಟೆ ತಾಲೂಕಿನ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾಗಿ ಇಲ್ಲಿಗೆ ಚಾರ್ಜ್ ತಗೊಂಡಿದ್ದೀರಾ. ನಮ್ಮ ಎಲ್ಲ ಹೊಸಪೇಟೆ ತಾಲೂಕಿನ ಎಲ್ಲ ರೈತರ ಪರವಾಗಿ ತಮಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೀನಿ, ಹಾಗೆ ಶುಭಾಶಯಗಳನ್ನು ಸಹಿತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಸರ್, ವಿಶೇಷವಾಗಿ ನೀವು ಅಂದರೆ ಇಲ್ಲಿಗೆ ಬಂದ ಆರಂಭದಲ್ಲೇ ಹೊಸ ಯೋಜನೆ ಬಗ್ಗೆ ಮಾತಾಡಬೇಕು ಅಂತ ತಾವು ನಮ್ಮ ಗಮನಕ್ಕೆ ತರ್ತಾನೆ ಇದ್ರಿ. ಸರ್ಪ್ರೈಸ್ ಅಂತಕ್ಕಂಥದ್ದು ಒಂದು ಯೋಜನೆ ಇದೆ, ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ತಾವು ಹೇಳಿದ್ರಿ. ಇದು ಏನು ಸರ್ ಇದೆ, ಆ್ಯಕ್ಚುಲಿ ಸರ್ಪ್ರೈಸ್ ಯೋಜನೆ ಅಂದರೆ ಏನು ಸರ್? ಸರ್ ನಮಸ್ತೆ. ಸರ್ ಒಳ್ಳೆ ಅಂದರೆ ಈ ಯೋಜನೆ ಬಗ್ಗೆ ತಾವು ಹೇಳಿದ್ದು ತುಂಬ ಅಂದರೆ ನಮ್ಮ ರೈತ ಬಾಂಧವರಿಗೆ ತಿಳ್ಕೊಳ್ಳಿಕ್ಕೆ ನೀಡಲಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಮೊದಲನೇದಾಗಿ ಸೆಪ್ಮಿಜ್ ಅಂದರೆ ಕಾಂಪ್ರಿಹೆನ್ಸಿವ್ ಎನ್ವೈರನ್ಮೆಂಟ್ ಪ್ಲಾನ್ ಫಾರ್ ಮೈನಿಂಗ್ ಇಂಪ್ಯಾಕ್ಟೆಡ್ ಜೋನ್ ಅಂತ ಇಂಗ್ಲೀಷ್ನಲ್ಲಿ ಕರಿತೇವೆ. ಕನ್ನಡದಲ್ಲಿ ಗಣಿ ಬಾಧಿತ ಪ್ರದೇಶದಲ್ಲಿ ಸಮಗ್ರ ಸುಸ್ಥಿರ ಪರಿಸರ ಯೋಜನೆ ಏನು ತಯಾರು ಮಾಡಬೇಕಲ್ಲ, ಆ ಒಂದು ಯೋಜನೆ ಮಾಡಲಿಕ್ಕೆ KMERC ಅಂತ ಒಂದು ಕಾರ್ಪೊರೇಷನ್ ಇದೆ, ಕರ್ನಾಟಕ ಮೈನಿಂಗ್ ಎನ್ವೈರನ್ಮೆಂಟ್ ರೆಸ್ಟೋರೇಷನ್ ಕಾರ್ಪೊರೇಷನ್ ಅಂತ ಬೆಂಗಳೂರಿನಲ್ಲಿ ಈ ಒಂದು ಆಫೀಸ್ ಇದೆ. ಅದರ ಅಡಿಯಲ್ಲಿ ಸೆಪ್ಮಿಜ್ ಯೋಜನೆ ಬರ್ತದೆ. ಈ ಸೆಪ್ಪಿಚ್ ಯೋಜನೆ ಬಂದ್ಬಿಟ್ಟು ಸುಮಾರು 2016-17 ಸಾಲಿನಿಂದ ಪ್ರಾರಂಭ ಆಯ್ತು. ಈ ಗಣಿ ಎಲ್ಲೆಲ್ಲಿ ಇದೆಯೋ ಸುಮಾರು 4 ಜಿಲ್ಲೆಗಳಲ್ಲಿ ಬರ್ತದೆ. ಈ ಗಣಿ ಬಾಧಿತ ಪ್ರದೇಶದಲ್ಲಿ ಬಂದಂತ ದುಡ್ಡನ್ನ ಒಂದು ನಿಡುಗಂಟಾಗಿ ಇಟ್ಟಿದ್ದಾರೆ ಸರ್. ಆ ದುಡ್ಡನ್ನ ಬಳಸಿಕೊಂಡು ಎಲ್ಲೆಲ್ಲಿ ಗಣಿ ಬಾಧಿತ ಆಗಿದೆಯೋ ಆ ಜನರನ್ನ ಆ ಪ್ರದೇಶವನ್ನ ಇಂಪ್ರೂವ್ ಮಾಡಲಿಕ್ಕೆ ಈ ಒಂದು ಇಡಿಗಂಟನ್ನ ಯೂಸ್ ಮಾಡಬಹುದು ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಾಗೆ ನಮ್ಮಲ್ಲಿ ಕೃಷಿ ಇಲಾಖೆಯಿಂದ ಸಹ ನಮಗೆ 177 ಕೋಟಿನ ಏರ್ಮಾರ್ಕ್ ಮಾಡಿದ್ರು ನಮ್ಮ ವಿಜಯನಗರ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ. ನಾವು ಸುಮಾರು 18 ಯೋಜನೆಗಳನ್ನು ನಾವು ಸಬ್ಮಿಟ್ ಮಾಡಿದ್ವಿ. ಆ 18 ಯೋಜನೆಗಳ ಪೈಕಿ 6 ಯೋಜನೆಗಳನ್ನು ಮಾತ್ರ KMESCಯಿಂದ ಆಡಳಿತ ಮಂಜೂರಾತಿ ದೊರಕಿದೆ ಸರ್. ಸಿಕ್ಕಿದೆ. 6 ಯೋಜನೆಗಳು ಏನೇನು ಅಂತ ಹೇಳಿ? ಆ 6 ಯೋಜನೆಗಳು ಬಂದ್ಬಿಟ್ಟು ನಮ್ಮಲ್ಲಿ ಜಲಾನಯನ ಯೋಜನೆಗಳು ಬರ್ತವೆ ಸರ್. ಒಂದು ನಮ್ಮ 2 ಮರೇಮನಹಳ್ಳಿ ಹೋಬಳಿಗೆ ಸಂಬಂಧಪಡ್ತದೆ, ಇನ್ನು 3 ಕಮಲಾಪುರ ಮತ್ತು ಕಸಬಾ ಹೋಬಳಿಗೆ ಬರ್ತದೆ. ಚಿಲಕನಟ್ಟಿ ಜಲಾನಯನ ಪ್ರದೇಶ ಅಂತ ಹೇಳಿ, ಧರ್ಮಸಾಗರ ಜಲಾನಯನ ಪ್ರದೇಶ, ಹನುಮನಹಳ್ಳಿ ಜಲಾನಯನ ಪ್ರದೇಶ, ನಲ್ಲಾಪುರ ಜಲಾನಯನ ಪ್ರದೇಶ, ರಾಮಲಾಪುರಂ ಜಲಾನಯನ ಪ್ರದೇಶ ಮತ್ತು ಕಾದಿಗ್ನೂರು ಅಂತ ಹೇಳಿ ಒಂದು ಮೈಕ್ರೋ ವಾಟರ್ಶೆಡ್ ಬರ್ತದೆ. ಸೊ ಆ ಒಂದು ಪ್ರದೇಶವನ್ನು ನಾವು ಸಮಗ್ರವಾಗಿ ಜಲಾನಯನ ಆಧಾರದ ಮೇಲೆ ಇಂಪ್ರೂವ್ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ನಾವು ಈ ಒಂದು ಪ್ರಾಜೆಕ್ಟ್ನ ತೆಗೆದುಕೊಂಡಿದ್ದೀವಿ. ಇದು ಕೃಷಿಕರ ಮತ್ತು ಕೃಷಿಯನ್ನು ಬಲಪಡಿಸುವಂಥ ಯೋಜನೆ. ಹೌದು ಸರ್, ಇದು ಆ್ಯಕ್ಚುಲಿ ಏನಂತಂದು ಹೇಳಿದ್ರೆ ಸಮಗ್ರವಾಗಿ ಅನುಷ್ಠಾನ ಮಾಡ್ತಾ ಇರೋದ್ರಿಂದ ಕೇವಲ ಏನು ಮಣ್ಣು ಮತ್ತು ನೀರು ಸಂರಕ್ಷಣೆ ಅಲ್ಲದೇನೆ ಮಣ್ಣು ಮತ್ತು ನೀರು ಸಂರಕ್ಷಣೆ ಜೊತೆಗೆ ತೋಟಗಾರಿಕೆ, ಹೈನುಗಾರಿಕೆ, ಅರಣ್ಯೀಕರಣ ಜೊತೆಗೆ ಭೂ ಹಿಡುವಳಿ ಇಲ್ಲದವರಿಗೂ ಸಹ ನಾವು ಈ ಒಂದು ಯೋಜನೆಯಲ್ಲಿ ತೆಗೆದುಕೊಳ್ಬಹುದು. ಭೂಮಿಯ ಒಡೆತನ ಇಲ್ಲದವರಿಗೂ ಸಹ ತೆಗೆದುಕೊಳ್ಬಹುದು. ಹೇಗೆ ಅಂತಂದು ಹೇಳಿದ್ರೆ ನಮ್ಮ ಗ್ರಾಮಗಳಲ್ಲಿ ಸ್ವಸಹಾಯ ಸಂಘಗಳಿದ್ದಾವೆ, ಕೆಲವೊಂದು ಕಡು ಬಡವರು ಇದ್ದಾರೆ, ಆಮೇಲೆ ಇತರೆ ಚಟುವಟಿಕೆ ಮಾಡತಕ್ಕಂತ ಜನರು ಇದ್ದಾರೆ, ಲೈಕ್ ಏನು ಕಮ್ಮಾರು, ಕುಂಬಾರರು, ಬಡಿಗೆಯರು. ಸೊ ಇವರಿಗೆ ಕೌಶಲ್ಯ ಈಗಾಗಲೇ ಲೋಕಲಿ ಕೌಶಲ್ಯ ಇದೆ, ಆ ಕೌಶಲ್ಯವನ್ನು ನಾವು ಇನ್ನೂ ಹೆಚ್ಚು ಮಾಡಲಿಕ್ಕೆ ಈ ಒಂದು ಯೋಜನೆಯಲ್ಲಿ ತರಬೇತಿಯನ್ನು ನಾವು ನೀಡಬಹುದು. ಅವರನ್ನು ಸೆಪ್ಮೆಸ್ಗೆ ಅಳವಡಿಸ್ಕೊಳ್ಬಹುದು. ಅವರನ್ನು ಇದರಲ್ಲಿ ಇನ್ವಾಲ್ವ್ಮೆಂಟ್ ಮಾಡಕ್ಕೆ ಸಾಧ್ಯತೆ ಇದೆ ಅಂತ. ಸಬ್ಮಿಸ್ ಈ ಯೋಜನೆ ಯಾವ್ಯಾವ ಜಿಲ್ಲೆಗಳಲ್ಲಿ ಈಗ ಅದು ಜಾರಿಗೆ ಬಂದಿದೆ ಅಂತ? ಈ ಒಂದು ಯೋಜನೆ ನಮ್ಮ ಸ್ಟೇಟ್ನಲ್ಲಿ ಅಖಂಡ ಬಳ್ಳಾರಿ ಅಂದರೆ ಬಳ್ಳಾರಿ ಮತ್ತು ಈ ಹೊಸದಾಗಿ ಆಗಿರತಕ್ಕಂಥ ವಿಜಯನಗರ ಜಿಲ್ಲೆ, ಮೂರನೇದಾಗಿ ಚಿತ್ರದುರ್ಗ ಮತ್ತು ತುಮಕೂರಿನಲ್ಲಿ ಸಹ ಈ ಒಂದು ಯೋಜನೆ ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ಈ ಯೋಜನೆಯನ್ನು ಅನುಷ್ಠಾನ ಮಾಡುವಂಥ ಕಾರ್ಯವಿಧಾನಗಳು ಏನೇನು ಸರ್, ಹೇಗೆ ಮಾಡ್ತಾ ಇದ್ದೀರಿ? ಮೊದಲನೇದಾಗಿ ಈ ಒಂದು ಸಬ್ಮಿಜ್ ಯೋಜನೆ ಅನುಷ್ಠಾನ ಮಾಡುವಾಗ ನಮ್ಮ ಜಿಲ್ಲೆಯಿಂದ ಮತ್ತು KMESCಯಿಂದ ನಮಗೆ ನಿರ್ದೇಶನದ ಪ್ರಕಾರ ನಮೂನೆ 1, ನಮೂನೆ 2 ಅಂತ ನಾವು ತಯಾರು ಮಾಡ್ಕೊಡ್ತೀವಿ ಸರ್. ಅದು ಜಿಲ್ಲಾ ಮಟ್ಟದಲ್ಲಿ DCಯವರ ಅಧ್ಯಕ್ಷತೆಯಲ್ಲಿ ನಾವೇನು ಮಾಡ್ತೀವಿ, ಅದೊಂದು ಮೀಟಿಂಗ್ ಮಾಡಿ ಆ ನಮೂನೆ ಮತ್ತು ನಮೂನೆ 1, ನಮೂನೆ 2 ಅವರ ಮೂಲಕ KMESCಗೆ ಸಬ್ಮಿಟ್ ಮಾಡ್ತೀವಿ. ಆ KMESC ವ್ಯವಸ್ಥಾಪಕ ನಿರ್ದೇಶಕರು ನಮಗೆ ಈ ಒಂದು ಪ್ರಾಜೆಕ್ಟ್ನ ನೀವು ಮಾಡಿ ಮುಂದುವರಿ ಅಂತಂದೇಳಿ ಅನುಮೋದನೆ ಕೊಟ್ಟ ಬಳಿಕ TDPR ಅಂತ ತಯಾರು ಮಾಡ್ತೀವಿ. ಅಂದರೆ ತಾಂತ್ರಿಕ ಒಂದು DPR, ಇಟ್ಸ್ ಲೈಕ್ ಏನು ಪ್ರಿಲಿಮಿನರಿ ರಿಪೋರ್ಟ್ ಇದ್ದ ಹಾಗೆ. ಆ ಪ್ರಿಲಿಮಿನರಿ ರಿಪೋರ್ಟ್ನ ನಾವು ತಾಂತ್ರಿಕ DPRನ KMESCಗೆ ಮತ್ತು ಜಿಲ್ಲಾಧಿಕಾರಿಗಳ ಮೂಲಕವೇ ನಮ್ಮ ಇಲಾಖೆ ಮೂಲಕ ನಾವು KMESCಗೆ ಸಬ್ಮಿಟ್ ಮಾಡಿದ ಮೇಲೆ ಅವರು ಆಡಳಿತ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ. ಆಡಳಿತ ಮಂಜೂರಾತಿಯೂ ಸಹ ಹೇಗೆ ಅಂತಂದು ಹೇಳಿದ್ರೆ ಇದು ಸರ್ವೋಚ್ಚ ನ್ಯಾಯಾಲಯದ ಸುಪರ್ದಿಯಲ್ಲಿ ಬರೋದ್ರಿಂದ ಈ ಒಂದು ಯೋಜನೆಗೆ ಅಪಿಲೇಟ್ ಅಥಾರಿಟಿ ಬಂದ್ಬಿಟ್ಟು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ನಿವೃತ್ತ ನ್ಯಾಯಾಧೀಶರು ಇರ್ತಾರೆ. ಸೊ ಅವರ ಒಂದು ಸುಪರ್ದಿಯಲ್ಲಿ ನಡೆಯುತ್ತೆ. ಈಗ ಜಸ್ಟಿಸ್ B.Sudarshan Reddy ಸರ್ ಅಂತ ಇದ್ದಾರೆ, ಅವರು ಅಪಿಲೇಟ್ ಅಥಾರಿಟಿ ಇರ್ತಾರೆ. ನಮ್ಮ ಮಾರ್ಗದರ್ಶನ ಆಯಿತು, ಅವರ ನಿರ್ದೇಶನದ ಪ್ರಕಾರ ಈ ಒಂದು ಯೋಜನೆಯನ್ನು ನಾವು ಅನುಷ್ಠಾನ ಮಾಡ್ತೀವಿ. ಯಾವಾಗ TDPR ಏನು ನಾವು ಸಬ್ಮಿಟ್ ಮಾಡ್ತೀವಿ, ಆಡಳಿತ ಮಂಜೂರಾತಿ ದೊರಕಿದ ಬಳಿಕ ಫೈನಲ್ ಡಿ ಪಿ ಆರ್ ಅನ್ನ ಮತ್ತೆ ಇಲ್ಲಿ ಫೀಲ್ಡ್ ನಲ್ಲಿ ಬಂದ್ಬಿಟ್ಟು ನಾವು ಗ್ರಾಮ ಸಭೆ ಮಾಡಿ ಜಾಥಾಗಳನ್ನ ಮಾಡಿ ಜೊತೆಗೆ ರೈತರಿಗೆ ಮತ್ತು ಆ ಸಂಬಂಧಪಟ್ಟ ಎಲ್ಲ ಫಲಾನುಭವಿಗಳಿಗೆ ಮಾಹಿತಿಯನ್ನ ನೀಡಿ ಫೈನಲ್ ಡಿ ಪಿ ಆರ್ನ ತಯಾರು ಮಾಡ್ತೀವಿ ಸರ್. ಫೈನಲ್ ಡಿ ಪಿ ಆರ್ನ ತಯಾರು ಮಾಡಿ ಕೊನೆಗೆ ಡಿ ಸಿ ಮೂಲಕ ಕೆ ಎಮ್ ಇ ಆರ್ ಸಿಗೆ ಹೋಗುತ್ತೆ. ಕೆ ಎಮ್ ಇ ಆರ್ ಸಿಯಿಂದ ಅಪ್ರೂವ್ ಆದ ಬಳಿಕ ಥ್ರೂ ಪ್ರೊಕ್ಯೂರ್ಮೆಂಟ್ ಪ್ರಾಸೆಸ್ ಅಂದರೆ ಈ ಪ್ರೊಕ್ಯೂರ್ಮೆಂಟ್ ಪ್ರಾಸೆಸ್ ಮೂಲಕ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಬಹುದು ಸರ್. ಒಂದು ಈಗ ಹೊಸಪೇಟೆ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಹೊಸಪೇಟೆ ತಾಲೂಕಿನ ಅದರ ವಿಶೇಷವಾಗಿ ನೀವು ಜಲಾನಯನ ಯೋಜನೆಗಳ ಅಂತಲೇ ಹೇಳಿದ್ರಿ. ಈ ಜಲಾನಯನ ಯೋಜನೆಗಳ ಅಂದರೆ ಏನು ಸರ್? ಹೇಗೆ ಈ ಆಯ್ದ ಭಾಗಗಳಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತೀರಿ, ಅಲ್ಲಿ ಏನು ಅಭಿವೃದ್ಧಿ ಪಡಿಸ್ತೀರಿ? ಸರಿ, ಒಂದು ಜಲಾನಯನ ಅಂತ ಹೇಳಿದ್ರೆ ಓಡುವ ನೀರನ್ನು ನಡೆಯುವಂತೆ ಮಾಡು, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡು, ನಿಂತ ನೀರನ್ನು ಇಂಗುವಂತೆ ಮಾಡುವಂಥ ಒಂದು ನಾಣ್ಣುಡಿ ಇದೆ. ಒಂದು ನಾಣ್ಣುಡಿಯ ಪ್ರಕಾರ ಮಳೆಗಾಲದಲ್ಲಿ ಬಿದ್ದಂಥ ಏನು ನೀರಿದೆಯೋ ಆ ನೀರನ್ನು ನಾವು ಸಂಗ್ರಹಣೆ ಮಾಡ್ಬೋದು. ಜೊತೆಗೆ ಈಗ ಜೋರಾಗಿ ಮಳೆ ಇರ್ತದಲ್ಲ, ಸೊ ಮಣ್ಣು ಕೊಚ್ಚಣಿಯಾಗಿ ಹೋಗ್ತಾ ಇರ್ತದೆ. ಸೊ ಕೊಚ್ಚಣಿಯಾಗಿ ನಮ್ಮ ಮದುಗಳು ಹೋಗ್ತವೆ, ಜೊತೆಗೆ ಹಳ್ಳಗಳ ಮೂಲಕ ನದಿಗೆ ಸೇರ್ತಕ್ಕಂಥದ್ದು, ನದಿಗಳ ಮೂಲಕ ಮತ್ತೆ ಸಮುದ್ರಕ್ಕೆ ಸೇರ್ತಕ್ಕಂತ ಹಿಂಗಿರೋದ್ರಿಂದ ಅಂದಾಜು ಸುಮಾರು ಅಕಸ್ಮಾತ್ ನಾವೇನಾದ್ರೂ ಬದು ಆಗದೇ ಇದ್ರೆ 3 ಟನ್ ಪರ್ ಇಯರ್ ಅಂದ್ರೆ ಒಂದು ವರ್ಷಕ್ಕೆ 3 ಟನ್ ನಾವು ಕಳ್ಕೋಬೇಕಾಗ್ತದೆ ಮೇಲ್ಮಣ್ಣು. ಮುಖ್ಯವಾಗಿ ಫಲವತ್ತಾದ ಮಣ್ಣನ್ನೇ ನಾವು ಕಳ್ಕೊಂಡ್ಬಿಡ್ತೇವೆ. ಸೊ ಆ ಕಾರಣಕ್ಕೋಸ್ಕರ ಮಣ್ಣು ಮತ್ತು ನೀರು ಸಂರಕ್ಷಣೆ ತುಂಬಾ ಅವಶ್ಯಕತೆ ಇದೆ. ಆ ಒಂದು ಉದ್ದೇಶದಿಂದನೇ ಈ ಒಂದು ಸೆಟ್ಮಿಚ್ ಪ್ರಾಜೆಕ್ಟ್ ಅನ್ನ ನಾವು ಕೃಷಿ ಇಲಾಖೆ ಮೂಲಕ ಅನುಷ್ಠಾನ ಮಾಡ್ತಾ ಇದ್ದೀವಿ ಸರ್. ಈಗ ಹೊಸಪೇಟೆ ಜಿಲ್ಲೆಯಲ್ಲಿ ಇದನ್ನ ಅನುಷ್ಠಾನ ಮಾಡುವಂತ ವಿಧಾನಗಳ ಬಗ್ಗೆ ನೀವು ಸಮೀಕ್ಷೆಗಳನ್ನ ಏನಾದ್ರು ನಡೆಸ್ತಾ ಇದ್ದೀರಾ? ಎಲ್ಲೆಲ್ಲಿ ಜಲಾನಯನ ಪ್ರದೇಶಗಳಿದೆ, ಎಲ್ಲಿ ಮಳೆ ನೀರು ಹೆಚ್ಚು ಬೀಳ್ತಾ ಇದೆ, ಹಳ್ಳಗಳು, ಕಾಲುವೆಗಳು, ಹೊಂಡಗಳು, ಈ ತರದೆಲ್ಲ ನೀರು ಹರಿದು ಹೋಗುವ ಮೂಲಗಳಿರ್ತವೆ. ಕೆಲವು ಕಡೆಗೆ ಕೆರೆಗಳಿಗೆ ಹೋಗುತ್ತೆ, ಕೆಲವೊಮ್ಮೆ ನದಿ ನೇರವಾಗಿ ನದಿಗೆ ಹೋಗುವಂತ ಹಳ್ಳಗಳು, ಚಿಕ್ಕ ಪುಟ್ಟ ಹಳ್ಳಗಳು, ದೊಡ್ಡ ಹಳ್ಳಗಳು ಎಲ್ಲ ಇವೆ. ಇವುಗಳನ್ನೆಲ್ಲ ಸಮೀಕ್ಷೆ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ ಅಥವಾ ಈಗ ನೋಡಿದ್ದೀರಾ ಹೇಗೆ? ಸರ್, ಈಗಾಗಲೇ ನಾವು ಟಿ ಡಿ ಪಿ ಆರ್ ಅಂತ ಏನು ಕಳಿಸಿದ್ವಲ್ಲ ಅದು ಪ್ರಿಲಿಮಿನರಿ ರಿಪೋರ್ಟ್ ಆಗಿರ್ತದೆ. ಸೊ ಅಲ್ಲಿ ಮುಖ್ಯವಾಗಿ ನಾವು ಸೂಪರ್ಫಿಷಿಯಲಿ ಇಂಥ ಕಡೆ ಹಳ್ಳಗಳು ಬರ್ತವೆ, ಇಂಥ ಕಡೆನೆ ನಾವು ನಾಲಾ ಉಪಚಾರಗಳನ್ನು ಮಾಡಬಹುದು ಅಂತ ಹೇಳಿ ನಾವು ಗುರುತಿಸಿರ್ತೇವೆ. ಕೊನೆಗೆ ನಾವು ಈಗ ಫೈನಲ್ ಆಗಿ ನಾವು ಸರ್ವೆ ಮಾಡ್ತಕ್ಕಂಥದ್ದು ಸುಮಾರು ಒಂದು 1.5 ತಿಂಗಳಾಯ್ತು. ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ರೈತರ ಮನೆಗೆ ಹೋಗ್ತೀವಿ, ಜೊತೆಗೆ ಹಳ್ಳಗಳಲ್ಲಿ ನಮ್ಮ ಜಲಾನಯನ ಸಹಾಯಕರನ್ನ ಮತ್ತು ನಮ್ಮ ಕೃಷಿ ಅಧಿಕಾರಿಗಳನ್ನ ಜೊತೆಗೆ ಒಂದು ಸಂಸ್ಥೆಯನ್ನ ನಮ್ಮ ಇಲಾಖೆ ಮೂಲಕ ಗುರುತಿಸಿದೆ. ಈ ಪ್ರಾಸೆಸ್ ಮೂಲಕ ಆ ಸಂಸ್ಥೆಯ ಸಿಬ್ಬಂದಿಗಳ ಒಂದಿಗೆ ನಾನು ನನ್ನ ಮುಂದಾಳತ್ವದಲ್ಲಿ ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ಯಾವ್ಯಾವ ಪ್ರದೇಶದಲ್ಲಿ ನಾವು ಚೆಕ್ ಡ್ಯಾಮ್ ಮಾಡಬಹುದು, ಯಾವ್ಯಾವ ಪ್ರದೇಶದಲ್ಲಿ ಗೋಕಟ್ಟೆ ಮಾಡಬಹುದು, ಯಾವ್ಯಾವ ಪ್ರದೇಶದಲ್ಲಿ ನಾಲಬದು ಮಾಡಬಹುದು, ಅದರೊಂದಿಗೆ ಈ ಬದುಗಳನ್ನ ಎಲ್ಲಿ ರೈತರು ಇಷ್ಟಪಟ್ಟರೆ ಮಾತ್ರ ಬದುಗಳನ್ನ ಹಾಕೋಬಹುದು, ಅದರಲ್ಲಿ ಕೃಷಿ ಹೊಂಡ ಏನಾದರೂ ಮಾಡಿದರೆ, ಪ್ಲಸ್ ಅವರು ತೋಟಗಾರಿಕೆ ಮಾಡ್ಕೊತಿದ್ರೆ ಅವರ ತೋಟಗಾರಿಕೆಗೂ ಸಹ ನಮಗೆ ಇದರಲ್ಲಿ ಅನುಕೂಲ ಇದೆ. ಜೊತೆಗೆ ಫಾರೆಸ್ಟ್ರಿ ಟ್ರೀಸ್ನೂ ಸಹ ನಾವು ಈ ಒಂದು ಪ್ರಾಜೆಕ್ಟ್ನಲ್ಲಿ ಕೊಡಬಹುದಾಗಿದೆ. ಸರ್, ಹಿಂದೆ ಜಲಾನಯನ ಇಲಾಖೆಯವರಾಗಿರ್ಬೋದು, ಕೃಷಿ ಇಲಾಖೆ ವತಿಯಿಂದ ಆಗಿರ್ಬೋದು, ಕೃಷಿ ಹೊಂಡಗಳು, ಚೆಕ್ ಡ್ಯಾಮ್ಗಳು, ಈ ಥರದ್ದೆಲ್ಲ ಕೆಲಸಗಳು ಹಿಂದೆಲ್ಲ ಆಗಿರ್ತವೆ. ಬಹುಶಃ ಇವೆಲ್ಲವೂ ಸಹಿತ ಮತ್ತೆ ಮರು ನಿರ್ಮಾಣ ಅಂತ ಆಗ್ತದ, ಅಥವಾ ಅವೇನೋ ಡ್ಯಾಮೇಜ್ ಆಗಿದ್ರು ಗುರುತಿಸಿ ಮತ್ತೆ ಅವನ್ನ ಅಭಿವೃದ್ಧಿ ಮಾಡ್ತೀರಾ, ಹೇಗೆ? ಸರಿ, ಈ ಒಂದು ಪ್ರಾಜೆಕ್ಟ್ನಲ್ಲಿ ಕೈ ಇಸ್ ದಿ ಲಿಮಿಟ್ ಅಂತ ಕರೀತಾರೆ. ಸೊ ನೀವು ಏನೇ ಮಾಡಿ ಸ್ಯಾಚುರೇಷನ್ ಮೋಡ್ನಲ್ಲಿ ಮಾಡಿ ಅಂತ ನಮಗೆ ನಿರ್ದೇಶನ ಇರೋದ್ರಿಂದ ನಾವು ಈ ಹಿಂದೆ ಯಾವುದೇ ಪ್ರಾಜೆಕ್ಟ್ ತಗೊಂಡಿದ್ರೆ ಮೊದಲನೇದಾಗಿ ಡೂಪ್ಲಿಕೇಶನ್ ಮಾಡೋಂಗಿಲ್ಲ. ಅಂದರೆ ಒಂದು ಏರಿಯಾದಲ್ಲಿ ಈಗಾಗಲೇ 10 ವರ್ಷದ ಈ ಕಡೆ ಇದ್ರೆ ಅಕಸ್ಮಾತ್ ಆ ಒಂದು ಪ್ರಾಜೆಕ್ಟ್ನ ನಾವು ತಗೊಂಡಿಲ್ಲ. 10 ವರ್ಷದ ಹಿಂದೆ ಏನಾದರೂ ಮಾಡಿದರೆ ಅವರು ಆ ಒಂದು ಭಾಗದಲ್ಲಿ ಚೆಕ್ ಡ್ಯಾಮ್ ಆಯಿತು ಅಥವಾ ಗೋಕಟ್ಟೆ ಸ್ವಲ್ಪ ಸ್ವಲ್ಪ ಒಡೆದಿದ್ರೆ ಅದನ್ನು ರಿನೋವೇಟ್ ಮಾಡಲಿಕ್ಕೂ ಸಹ ಈ ಒಂದು ಪ್ರಾಜೆಕ್ಟ್ನಲ್ಲಿ ಅನುಕೂಲ ಇದೆ. ಅದರ ಜೊತೆಗೆ ರೈತರು ಇಷ್ಟಪಟ್ಟರೆ ಮತ್ತು ಅಲ್ಲಿಯ ಭಾಗದ ಏನು ಮುಖ್ಯಸ್ಥರು ಮತ್ತು ಜನಪ್ರತಿನಿಧಿಗಳು ಅವರ ನಿರ್ದೇಶನದ ಮೇರೆಗೆ ಮತ್ತು ಅವರ ಅನುಮೋದನೆ ಮೇರೆಗೆ ನಾವೇನು ಮಾಡ್ತೀವಿ, ಅವಶ್ಯಕತೆ ಇರ್ತಕ್ಕಂಥ ಚೆಕ್ ಡ್ಯಾಮ್ಗಳನ್ನ ಹೊಸದಾಗಿ ಪ್ರಪೋಸ್ ಮಾಡ್ತಾ ಇದ್ದೀವಿ. ಆ ಒಂದು ಚೆಕ್ ಡ್ಯಾಮ್ ಆಯಿತು, ನಾಲಾಬದು ಆಯಿತು, ಗೋಕಟ್ಟೆ ಈ ಥರದ ಒಂದು ಸ್ಟ್ರಕ್ಚರ್ಸ್ಗಳನ್ನು ನಾವು ಹಾಕ್ಕೊಳ್ತಾ ಇದ್ದೀವಿ. ಅದನ್ನು ಪ್ಲ್ಯಾನ್ ಮಾಡಿ ಡಿ ಪಿ ಆರ್ನ ಪಿ ಆರ್ ಎ ಮೂಲಕ ಗ್ರಾಮ ಸಭೆಯಲ್ಲಿಟ್ಟು ಗ್ರಾಮ ಸಭೆಯಲ್ಲಿ ಅನುಮೋದನೆ ಬಳಿಕ ನಾವು ಡಿ ಸಿ ಕಳಿಸಿ ಡಿ ಸಿ ಅವರ ಅನುಮೋದನೆ ಬಳಿಕ ನಮ್ಮ KMRC ಅನುಮೋದನೆ ತಗೊಂಡು ಅನುಷ್ಠಾನ ಮಾಡ್ತೀವಿ ಸರ್. ರೈತರಿಗೆ ನೇರವಾಗಿ ಉಪಯೋಗವಾಗುವಂತ ಅಥವಾ ಇದರಲ್ಲಿ ಅನುಕೂಲವಾಗುವಂತಹ ಯೋಜನೆಗಳು ಏನಿದೆ ನೇರವಾಗಿ ಒಬ್ಬರು? ಈಗ ನೀವು ಎಲ್ಲೆಲ್ಲಿ ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತಾರೋ ಅಲ್ಲಿ ರೈತರು ಇರ್ತಾರೆ, ಅವ್ರಿಗೇನಾದ್ರು ವೈಯಕ್ತಿಕವಾಗಿರ್ತಕ್ಕಂಥ ಅನುದಾನಗಳನ್ನು ಅಥವಾ ಯೋಜನೆಗಳನ್ನು ರೂಪಿಸಿಕೊಡ್ಲಿಕ್ಕೆ ಸಾಧ್ಯತೆ ಇದೆಯಾ ಹೇಗೆ? ಒಂದು ಈಗ ನಮ್ದು ಸಮುದಾಯ ಆಧಾರಿತನಲ್ಲಿ ನಾನು ಈಗಾಗಲೇ ಹೇಳಿದೆ, ಇನ್ನು ವೈಯಕ್ತಿಕ ಜಮೀನು ಬಂದರೆ ಕೃಷಿ ಹೊಂಡ ಮಾಡ್ಬೋದು ವೈಯಕ್ತಿಕ ಜಮೀನುಗಳಲ್ಲಿ. ಇನ್ನು ಬದುಗಳನ್ನು, ಒಡ್ಡುಗಳನ್ನು, ನಮ್ಮ ಈ ಭಾಗದಲ್ಲಿ ಒಡ್ಡು ಅಂತ ಕರೀತಾರೆ, ಸೊ ಒಡ್ಡುಗಳನ್ನು ಹಾಕ್ಸ್ಕೊಳ್ಬೋದು. ಜೊತೆಗೆ ತೋಟಗಾರಿಕೆ ತಾವೇ ಮಾಡ್ಕೋಬೋದು, ಮತ್ತು ಅರಣ್ಯೀಕರಣ ಮಾಡ್ಕೋಬೋದು. ಅದ್ರ ಜೊತೆಗೆ ಅವರು ಈಗಾಗಲೇ ಆಕಳನೋ ಅಥವಾ ಎಮ್ಮೆ ಕುರಿ ಮೇಕೆ ಸಾಕಾಣಿಕೆ ಮಾಡ್ತಾ ಇದ್ರೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತ ಕರೀತೇವೆ. ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸ್ಕೊಂಡ್ರೆ ನಾವು ಅವರಿಗೆ ಅಪ್ ಟು 30,000 ನಾವು ಒಂದು ಯೋಜನೆಯಲ್ಲಿ ಅವ್ರನ್ನ ಇಟ್ಕೊಂಡು 30,000 ಅವರಿಗೆ ಕೊಡ್ಬೋದು ವೈಯಕ್ತಿಕವಾಗಿ. ಅದ್ರ ಜೊತೆಗೆ ಯಾರು ಆಕಳ ಅಥವಾ ಎಮ್ಮೆ ಇದ್ರೆ ಕೌ ಮ್ಯಾಟ್ಸ್ನ ಕೊಡ್ಬೋದು, ಮಿಲ್ಕಿಂಗ್ ಮಷಿನ್ ಕೊಡ್ಬೋದು. ಅದ್ರ ಜೊತೆಗೆ ಗ್ರಾಮಗಳಲ್ಲಿ ಅನಿಮಲ್ ಹೆಲ್ತ್ ಕ್ಯಾಂಪ್ ಅನ್ನ ಮಾಡ್ತಕ್ಕಂಥದ್ದು ಇದೆ. ಜೊತೆಗೆ ಈಗ ನಾವು ಯಾರಾದರೂ ಫಾರ್ಡರ್ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ನೇಪೇರ್ ಗ್ರಾಸ್ ಇದೆ, ರೋಡ್ ಗ್ರಾಸ್ ಇದೆ, ಲೂಸರ್ನು, ಈ ಥರದ ಒಂದು ಫಾರ್ಡರ್ ಕಿಟ್ಸ್ನು ಕೊಡ್ಬೋದು. ಆಮೇಲೆ ಫಾರ್ಡರ್ ಮಿನಿ ಕಿಟ್ಸ್ನ ಅವರಿಗೆ ಚಾಪ್ ಕಟ್ಟನ್ನು ಕೊಡ್ಬೋದು, ಮಿಲ್ಕಿಂಗ್ ಮಷಿನ್ ಕೊಡ್ಬೋದು, ಕೌ ಮ್ಯಾಟ್ಸು, ಅನಿಮಲ್ ಹೆಲ್ತ್ ಕ್ಯಾಂಪು, ವೆಜಿಟೇಬಲ್ ಮಿನಿ ಕಿಟ್ಸು, ಮತ್ತು ಬೀ ಕೀಪಿಂಗ್ ಸಹ ಅವರಿಗೆ. ಸೊ ವೈಯಕ್ತಿಕವಾಗಿ ಯೋಜನೆಗಳು ಸಹಿತ ರೂಪಿಸ್ಕೊಂಡು ನೀವು ಹೋಗ್ತಾ ಇರ್ತೀರ. ನೀವು ಹೊಸಪೇಟೆ ತಾಲೂಕಿನ ಕೆಲವು ಭಾಗಗಳನ್ನು ಹೇಳಿದ್ರಿ, ಕಿಲಿಕ್ನಟ್ಟಿ, ಗರಗ, ವ್ಯಾಸನಕೆರೆ, ಕೆಲವು ಭಾಗದ ಹೆಸರುಗಳನ್ನು ಹೇಳಿದ್ರಿ. ಇಲ್ಲಿ ಕೆಲವು ಪ್ರದೇಶಗಳಲ್ಲಿ ಕೈಗಾರಿಕೆಯ ಅಭಿವೃದ್ಧಿಗಾಗಿ ರೈತರ ಭೂಮಿಯನ್ನು KAIBBಗೆ ಅದನ್ನು ಪರಿವರ್ತನೆ ಮಾಡಿಕೊಡಲಾಗಿದೆ. ಕೃಷಿ ಇದೆ, ಇವತ್ತು ಕೃಷಿ ಮಾಡಿಕೊಂಡಿದ್ದಾರೆ, ಆದರೆ ಕೈಗಾರಿಕೆಯ ಅಭಿವೃದ್ಧಿಯ ಕಾರಣಕ್ಕಾಗಿ ಆ ಕೃಷಿಕರ ಮಾಲೀಕತ್ವ ಇವತ್ತು ಇಲ್ದಂಗಾಗಿದೆ. ಅಂಥವರ ಕೃಷಿಯಲ್ಲಿ ಈ ಯೋಜನೆಯಲ್ಲಿ ಅವ್ರನ್ನ ಹೇಗೆ ಬಲಪಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ? ಸಾಮಾನ್ಯವಾಗಿ ಈಗಲೂ ಸಹಿತ ಅವ್ರಿಗೆ ಕೆಲವೊಂದು ಅನುದಾನ ಸರ್ಕಾರದ ಯಾವುದೇ ಯೋಜನೆಗಳನ್ನು ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ, ವೈಯಕ್ತಿಕವಾಗಿಯೇ ವೆಚ್ಚ ಮಾಡಿಕೊಂಡು ಕೃಷಿ ಮಾಡ್ತಾ ಇರ್ತಾರೆ. ಅಂಥ ಸಮಸ್ಯೆಗಳು ಬಂದಾಗ ಹೇಗೆ ನೀವು ಅವರನ್ನು ಇನ್ವಾಲ್ವ್ ಮಾಡ್ಕೊಳ್ತೀರಾ? ಸರ್, ಆ್ಯಕ್ಚುಲಿ ಏನಾದರೆ ಈಗ ನಮ್ದು ಒಂದು 6 ಸಂಬಂಧಪಟ್ಟ ಹಾಗೆ ಒಟ್ಟು ಭೌಗೋಳಿಕ ಪ್ರದೇಶ 44,345 ಹೆಕ್ಟರ್ ಇರ್ತದೆ. ಅದರಲ್ಲಿ ನಾವು ಕೇವಲ 33,456 ಹೆಕ್ಟರ್ ಮಾತ್ರ ಟ್ರೀಟ್ ಮಾಡ್ತಾ ಇದ್ದೀವಿ. ಉಳಿದ ಏನು ತಾವೇನು KEDV ಇಂಡಸ್ಟ್ರಿಯಲ್ ಏರಿಯಾ ಬರ್ತದೆ, ಮತ್ತು ಕೆಲವೊಂದು ಕಡೆ ನಮ್ಮ ಫಾರೆಸ್ಟ್ ಏರಿಯಾ ಬರ್ತಾ ಇದೆ, ಅಂಥ ಏರಿಯಾಗಳನ್ನು ಜೊತೆಗೆ ಕಮ್ಯಾಂಡ್ ಏರಿಯಾ ಬರ್ತದೆ. ಕೆರೆ ಸುಮಾರು ಒಂದು 8-10 ಕೆರೆಗಳು ಬರ್ತವೆ ಇದೇ ಪ್ರಾಜೆಕ್ಟ್ಸ್ನಲ್ಲಿ. ಆ ಕೆರೆಯ ಕಮ್ಯಾಂಡ್ ಏರಿಯಾದಲ್ಲಿ ನಾವು ಯಾವುದೇ ಕಾಮಗಾರಿಗಳನ್ನು ತೆಗೆದುಕೊಳ್ಳೋದಿಲ್ಲ. ಇನ್ನು KEDV ಸುಮಾರು ಇಲ್ಲಿ ನಮ್ಮ ಬ್ಯಾಲ್ಕುಂದಿ, ಗರಗ ಮತ್ತು ನಾಗಲಾಪುರ ಗ್ರಾಮಗಳಲ್ಲಿ ಈ ಸರ್ಕಾರವೇ ಸಹ KEDV ಅಂತ ಹೇಳಿ ನಮ್ಮ ಪಾಣಿಗಳಲ್ಲಿ ಬರ್ತಾ ಇದೆ. ಅಂಥ ಜಮೀನುಗಳನ್ನು ನಾವು ಈಗಾಗಲೇ ಗುರುತಿಸಿದ್ದೇವೆ, ನಮ್ಮ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತಂದು ಅವರುಗಳನ್ನು ಯಾವ ರೀತಿಯಲ್ಲಿ ಅವರಿಗೆ ಅನುಕೂಲ ಮಾಡಿಕೊಡ್ಬೋದು ಅಂತ ಹೇಳಿ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ನಾವು ಚರ್ಚೆ ಮಾಡಿ ಅದನ್ನು ಸಹ ಅನುಮೋದನೆ ಪಡಿಬಹುದು. ಒಂದು ಏನಂದ್ರೆ ಇದು ಸರ್ಕಾರ ಮಟ್ಟದಲ್ಲಿ ಇರೋದ್ರಿಂದ ಅವರ ಅನುಮೋದನೆ ಅತ್ಯಗತ್ಯ. ಆ ಕಾರಣಕ್ಕಾಗಿ KEDV ಮಾಡಬಹುದೋ ಇಲ್ಲೋ ಅನ್ನೋದನ್ನ ಇನ್ನು ಕ್ಲಿಯರ್ ಆಗಿಲ್ಲ ಸರ್. ಓಕೆ, ಈ ಯೋಜನೆಯಲ್ಲಿ ಇದು ಸಮುದಾಯಕವಾಗಿ ಈ ಯೋಜನೆ ಮುಂದೆ ಅನುಷ್ಠಾನಕ್ಕೆ ಬರ್ತಾ ಇರೋದ್ರಿಂದ ಸಮುದಾಯದವರ ಪಾಲ್ಗೊಳ್ಳುವಿಕೆ ಮತ್ತು ಅವರನ್ನು ಸಂಘಟಿಸುವುದು ಬಹಳ ಮುಖ್ಯ. ಈ ನಿಟ್ಟಿನೊಳಗಡೆಗೆ ಅವರನ್ನು ಹೇಗೆ ಜಾಗೃತಗೊಳಿಸ್ತಾ ಇದ್ದಾರೆ ಪ್ರಾರಂಭಿಕ ಹಂತದಲ್ಲಿ? ಅವ್ರನ್ನ ಜಾಗೃತಗೊಳಿಸೋದು ಮತ್ತು ಸಂಘಟಿತರನ್ನಾಗಿ ಮಾಡೋದಕ್ಕೆ ನಿಮ್ಮ ಇಲಾಖೆಯಿಂದ ಯಾವ ರೀತಿ ಕಾರ್ಯಪ್ರವೃತ್ತರಾಗ್ತಾ ಇದ್ರಿ? ಸಮುದಾಯ ಸಂಘಟನೆ ಸಂಬಂಧಪಟ್ಟ ಹಾಗೆ ನಾವು ಒಂದು ಸಂಸ್ಥೆಯನ್ನು ನಾವು ನೇಮಿಸಿದ್ದೇವೆ. ಸೊ ಅದು ಸರ್ವೋದಯ ಸಂಸ್ಥೆ ಅಂತೇಳಿ ದಾವಣಗೆರೆ ಜಿಲ್ಲೆಯಿಂದ ಬಂದಿದ್ದಾರೆ. ಸುಮಾರು 15-20 ಜನ ಸಿಬ್ಬಂದಿ ವರ್ಕ್ ಮಾಡ್ತಾ ಇದ್ರು ಈ ಒಂದು 5-6 ಪ್ರಾಜೆಕ್ಟ್ಸ್ನಲ್ಲಿ. ನಾವು ಮೊದಲನೇದಾಗಿ ಅವರ ಮೂಲಕ ಗ್ರಾಮ ಸಭೆಗಳನ್ನು ಏರ್ಪಾಡು ಮಾಡಿ ಈ ಯೋಜನೆ ಬಗ್ಗೆ ತಿಳುವಳಿಕೆ ಕೊಡ್ತಾ ಇದೆ. ಅದರ ಜೊತೆಗೆ ಜಾಥಾಗಳನ್ನು ಮಾಡ್ತಾ ಇದ್ವಿ, ಎಲ್ಲ ಗ್ರಾಮಗಳಲ್ಲಿ ಜಾಥಾ ಮಾಡಿ ಆ ಒಂದು ಪ್ಲಕಾರ್ಡ್ಸ್ನ ಹಿಡಿದು ಈ ನೀರಿನ ಬಗ್ಗೆ ಮತ್ತು ಮಣ್ಣು ಸಂರಕ್ಷಣೆ ಬಗ್ಗೆ ಜನರಲ್ಲಿ ತಿಳುವಳಿಕೆ ಕೊಡ್ತಾ ಇದ್ವಿ. ಜೊತೆಗೆ ಬೀದಿ ನಾಟಕಗಳ ಮೂಲಕ ಈ ಯೋಜನೆ ಬಗ್ಗೆ ತಿಳುವಳಿಕೆ ನೀಡ್ತಕ್ಕಂಥದ್ದು, ಎಲ್ಲ ಗ್ರಾಮಗಳಲ್ಲಿ ಯೋಜನೆ ಬಗ್ಗೆ ವಾಲ್ ಪೇಂಟಿಂಗ್ಸ್ನೂ ಸಹ ಮಾಡ್ತಾ ಇದ್ದೀವಿ, ಜೊತೆಗೆ ಪಾಂಪ್ಲೆಟ್ಸ್ನ ಹಂಚ್ತಾ ಇದ್ದೀವಿ. ಸೊ ಅದರ ಜೊತೆಗೆ ಆ ಗ್ರಾಮಗಳಲ್ಲಿ ಸಮುದಾಯವನ್ನ ಒಗ್ಗೂಡಿಸಿ ಪಿ ಆರ್ ಎ ಕಾರ್ಯಕ್ರಮ ಮಾಡಿ, ಅಂದ್ರೆ ಪಾರ್ಟಿಸಿಪೇಟರಿ ರೂರಲ್ ಅಪ್ರೋಚಲ್ ಅಂತ ಕರಿತೇವೆ. ಸೊ ಸಮುದಾಯವೇ ನಮ್ಮ ಗ್ರಾಮದಲ್ಲಿ ಏನೇನೆಲ್ಲ ಕಾಮಗಾರಿಗಳನ್ನ ತೆಗೆದುಕೊಳ್ಬಹುದು, ಈ ಕಾಮಗಾರಿಗಳನ್ನ ತೆಗೆದುಕೊಂಡ್ರೆ ನಮಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಅವರುಗಳನ್ನ ಒಳಗೊಂಡು ನಾವು ಕಾಮಗಾರಿಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇದೆ. ಸರ್, ಈಗ ಇದು ಈ ಯೋಜನೆಗೆ ಜನರ ಸಹಕಾರ ಬಹಳ ಮುಖ್ಯ ಅಂತ ನಿಮ್ಮ ಮಾತಿನಲ್ಲಿ ವ್ಯಕ್ತವಾಗ್ತದೆ. ಎಷ್ಟೋ ಸಲ ಸಮುದಾಯಕ್ಕೆ ಸಾಮಾನ್ಯವಾಗಿ ಯಾವ್ಯಾವ ಇಲಾಖೆಗಳು ಬೇರೆ ಬೇರೆ ಇಲಾಖೆಗಳು ಏನೋ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಿರ್ತಾರೆ, ಏನೋ ಪ್ರಚಾರ ಮಾಡ್ತಿರ್ತಾರೆ ಅಂತ ಹೇಳಿ ಒಂದ್ ರೀತಿ ಸ್ಥಿತಪಜ್ಞರಾಗಿ ಒಂದೇ ಕಡೆ ಅಬ್ಸರ್ವ್ ಮಾಡೋದಷ್ಟೇ ಆಗ್ತಿರ್ತದೆ, ಇನ್ವಾಲ್ವ್ಮೆಂಟ್ ಕಡಿಮೆ ಆಗೋ ಸಾಧ್ಯತೆಗಳು ಇರ್ತವೆ. ಆದ್ರೆ ಇಲ್ಲಿ ಇನ್ವಾಲ್ವ್ಮೆಂಟ್ ಆದ್ರೆ ಮಾತ್ರ ಈ ಯೋಜನೆ ಸಮರ್ಪಕವಾಗಿ ಜನರಿಗೆ ತಲುಪಲಿಕ್ಕೆ ಸಾಧ್ಯವಾಗ್ತದೆ. ಅವರನ್ನ ಪಾಲ್ಗೊಳ್ಳುವ ನಿಟ್ಟಿನೊಳಗಡೆಗೆ ಹೇಗೆ ಮೊಬಿಲೈಸ್ ಮಾಡ್ತಿದ್ರಿ, ಅವ್ರ ಸಹಕಾರ ಹೇಗಿರ್ಬೇಕು ನಿಮ್ಗೆ ಅಂತ? ಸರ್, ಈಗ ಆಕ್ಚುಲಿ ಏನಂದ್ರೆ ನಮ್ಮ ಯೋಜನೆ ಸಫಲ ಆಗಬೇಕು ಅಂತ ಹೇಳಿದ್ರೆ ಜನರ ಸಹಭಾಗಿತ್ವ ತುಂಬಾ ಮುಖ್ಯ ಇದೆ. ಮೊದಲೆಲ್ಲ ನಾವು ಕೃಷಿ ಇಲಾಖೆ ಮೂಲಕ ಕೊಡ್ತಕ್ಕಂಥ ಎಲ್ಲಾ ಚಟುವಟಿಕೆಗಳಾಯ್ತು, ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಾಗ ಅವರ ಪಾಲ್ಗೊಳ್ಳಿಕೆ ತುಂಬಾ ಇರ್ತಿತ್ತು. ಈಗ ಯಾವುದೇ ಒಂದು ಗ್ರಾಮ ಸಭೆ ಅಥವಾ ಜಾಥಾ ಹೋದ್ರೆ ಲೇಡೀಸ್ ಮಾತ್ರ ಬರ್ತಾ ಇದ್ದಾರೆ, ರೈತ ಮುಖಂಡರು ಸ್ವಲ್ಪ ಬಂದ್ರೆ ಉಳಿದವರು ಏ ನಮಗೇನಪ್ಪ ಅನ್ನೋ ರೀತಿಯಲ್ಲಿ ಇದೆ. ಬಟ್ ಅವರ ಸಹಕಾರ ನಮಗೆ ತುಂಬಾ ಮುಖ್ಯ ಇದೆ. ಯಾಕೆ ಅಂತಂದು ಹೇಳಿದ್ರೆ ಈ ಒಂದು ಯೋಜನೆಯಲ್ಲಿ ಶೇಕಡ 10% ಅವರು ರೈತರ ವಂತಿಗೆಯಾಗಿ ಕೊಡಬೇಕಾಗ್ತದೆ, ಅದು ವೈಯಕ್ತಿಕ ಜಮೀನಿನಲ್ಲಿ. ಸಮುದಾಯ ಜಮೀನಿನಲ್ಲಿ ಪೂರ್ತಿ ಸರ್ಕಾರದಿಂದಲೇ ಬರೆಸಲಾಗ್ತದೆ. ಇನ್ನು ವೈಯಕ್ತಿಕ ಜಮೀನು ಏನು ಕಾಮಗಾರಿಗಳು ಮಾಡ್ತೀವಿ ಅಥವಾ ಯಾವುದೇ ಚಟುವಟಿಕೆಗಳು ಅನುಷ್ಠಾನ ಮಾಡ್ತೀವಿ, ಶೇಕಡ 10% ಒಂದು ರೈತರ ವಂತಿಗೆಯನ್ನು ಸಹ ಕೊಡಬೇಕಾಗ್ತದೆ. ಅದರಲ್ಲಿ ರೈತರ ಒಂದು ಭಾಗವಹಿಸುವಿಕೆ, ಅವರ ಸಹಕಾರ ತುಂಬಾ ಮುಖ್ಯ ಇದೆ. ಸರ್, ಈಗ ಸಾಮಾನ್ಯವಾಗಿ ಇನ್ನೂ ಒಂದು ಪ್ರಶ್ನೆ ಜನಸಾಮಾನ್ಯರಲ್ಲೇ ಬರಬಹುದು. ನೀವು ಹೇಳಿರುವ ಎಲ್ಲ ಕಾಮಗಾರಿಗಳು, ಅಂದ್ರೆ ಈಗ ಚೆಕ್ ಡ್ಯಾಮ್ ಮಾಡೋದಾಗಿರ್ಬೋದು, ಬೋಧ ನಿರ್ಮಾಣ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಕೃಷಿ ಇಲಾಖೆ ಮತ್ತೆ ಜಲಾನಯನ ಅಭಿವೃದ್ಧಿ ಇಲಾಖೆಯವರೆಲ್ಲ ಮಾಡ್ತಾ ಬಂದಿದ್ದೀರಲ್ವಾ, ಇದೇನು ವಿಶೇಷ ಅನ್ನುವಂತಹ ಒಂದು ಪ್ರಶ್ನೆ ಅಥವಾ ಅಂತ ಅಭಿಪ್ರಾಯ ಜನರಲ್ಲಿ ಬರಬಹುದು. ಈ ಸತ್ಮಿಜ್ ಹೆಸರಿನಲ್ಲಿ ಇದಕ್ಕೆ ನೀವೇನು ಉತ್ತರ ಕೊಡಿ? ಸರ್, ಸತ್ಮಿಜ್ ಒಂದು ಇಡಗಂಟು ಇದೆ. ಅದ್ರ ಜೊತೆಗೆ ಅಂದ್ರೆ ಹಿಂದೆ ಎಲ್ಲ ಮಾಡಿರ್ತಕ್ಕಂತ ಯೋಜನೆಗಳು ಏನಿದೆ ಅಂದ್ರೆ ನಮ್ಮಲ್ಲಿ ಪಿ ಎಂ ಕೆಎಸ್ ವೈ WDC 2.0 ಅಂತ ಇತ್ತು, IWMP ಅಂತ ಇತ್ತು, IWDP ಅಂತ ಇತ್ತು, RVP ಅಂತ ಇತ್ತು, ಬಂಜರು ಭೂಮಿ ಅಭಿವೃದ್ಧಿ ಅಂತ ಹಿಂದೆಲ್ಲ ಮಾಡಿದ್ದಾರೆ. ಇದರ ಸ್ಪೆಷಲ್ ಏನಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಸುಪರ್ದಿಯಲ್ಲಿ ನಡೀತಾ ಇರೋದ್ರಿಂದ ಇಲ್ಲಿ ಯಾವುದೇ ಅಡೆತಡೆಗಳು ಬರದ ಹಾಗೆ, ಜೊತೆಗೆ ಟ್ರಾನ್ಸ್ಪರೆಂಟ್ ಆಗಿ ನಾವು ಕಾಮಗಾರಿಗಳನ್ನ ಅನುಷ್ಠಾನ ಮಾಡಬಹುದು. ಒಂದು ಎರಡನೇದಾಗಿ ನಾವು ಏನು ಕಾಮಗಾರಿಗಳನ್ನ ಅನುಷ್ಠಾನ ಮಾಡುವಾಗ ನಮ್ಮ ಇಲಾಖೆಯಿಂದನೂ ಸಹ ಏನು ಸ್ಪ್ರಿಂಕ್ಲರ್ ಸೆಟ್ ಆಯಿತು, PVC ಪೈಪ್ಸ್ ಕೊಡ್ತಕ್ಕಂಥದ್ದಾಯಿತು, ಅಥವಾ ಟ್ರ್ಯಾಕ್ಟರ್ ಡ್ರಾನ್ ಇಂಪ್ಲಿಮೆಂಟ್ಸ್ ಲೈಕ್ ಸೀಡ್ ಡ್ರಿಲ್ಲು, ರೋಟೋವೇಟ್ರು, ಇಂಥವುಗಳನ್ನ ನಾವು ಪ್ರಥಮ ಆದ್ಯತೆ ಮೇರೆಗೆ ಈ ಗ್ರಾಮಗಳಿಗೆ ನಾವು ಕೊಡಬಹುದಾಗಿದೆ. ಗಣಿಬಾಧಿತ ಪ್ರದೇಶಕ್ಕೆ ಪ್ರಥಮ ಆದ್ಯತೆ ಮೇಲೆಗೆ ನಾವು ಕೊಡಬಹುದು. ಒಳ್ಳೇದು ಸರ್, ನಿಮ್ಮ ಇಲಾಖೆಯ ಸಬ್ಮೈಸ್ ಯೋಜನೆ ತುಂಬ ಯಶಸ್ವಿಯಾಗಲಿ. ಮತ್ತೆ ಎಲ್ಲೆಲ್ಲಿ ಗಣಿಬಾಧಿತ ಪ್ರದೇಶಕ್ಕೆ ರೈತರು ಒಳಗಾಗಿ ಅವರು ನಷ್ಟಗಳನ್ನು ಅನುಭವಿಸಿದ್ದಾರೆ, ಕೃಷಿಯಲ್ಲಿ ತುಂಬ ಹೊಡೆತಗಳನ್ನು ಅನುಭವಿಸ್ಕೊಂಡಿದ್ದಾರೆ, ಅವರಿಗೆ ಮತ್ತೆ ಒಂದಿಷ್ಟು ಬಲ ಬರಲಿ, ಮತ್ತು ಕೃಷಿ ಮತ್ತು ತಮ್ಮ ಸುತ್ತಮುತ್ತ ಪ್ರದೇಶದ ಪರಿಸರವು ಸಹಿತ ಒಂದು ಸುಸ್ಥಿರ ಸ್ಥಿತಿಗೆ ಬರಲಿ ಅಂತ ಆಶಿಸ್ತಾ, ನಿಮ್ಮ ಈ ಯೋಜನೆ ಚೆನ್ನಾಗಿ ಅನುಷ್ಠಾನ ಆಗಲಿ ಅಂತ ಆಶಿಸ್ತಾ, ಮತ್ತು ಪಾರದರ್ಶಕವಾಗಿ ರೈತರಿಗೆ ಅದು ನೇರವಾಗಿ ತಲುಪಲಿ, ಮತ್ತು ನಮ್ಮ ಈ ಭಾಗದ ಪ್ರದೇಶವು ಸಹಿತ ಹಸಿರುಮಯವಾಗಲಿ ಅಂತ ಆಶಿಸ್ತಾ, ನಮ್ಮೊಂದಿಗೆ ಇಷ್ಟೊತ್ತು ಈ ಸಬ್ಮಿಸ್ ಯೋಜನೆ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ಗಣಿ ಬಾಧಿತ ಪ್ರದೇಶದಲ್ಲಿ ಕೃಷಿ ಬಲವರ್ಧನೆಗೆ ಸಂಬಂಧಿಸಿದ CEPMIZ ಯೋಜನೆ ಅನುಷ್ಠಾನ ಕುರಿತು ಹೊಸಪೇಟೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಮನೋಹರ್ ಗೌಡ ಎಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ DAPಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ ವಾವ್ ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ ಎಲ್ಐಸಿಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಿಮ್ಮ ಬೆಳೆಗಳಿಗೆ ನೈಸರ್ಗಿಕ ಶಕ್ತಿ, ನಿಮ್ಮ ಮಣ್ಣಿಗೆ ಜೀವ. ಕಿಸಾನ್ ಕಾರ್ಬನ್ ಚಾರ್ಜ್ ನ್ಯಾಷನಲ್ ಫರ್ಟಿಲೈಜರ್ಸ್ ಲಿಮಿಟೆಡ್ ರವರಿಂದ ವಿನ್ಯಾಸಗೊಳಿಸಲಾದ ಸಾವಯವ ಗೊಬ್ಬರ, ಪಶುಗಳ ಗೊಬ್ಬರ, ಬೆಳೆ ಉಳಿಕೆಗಳು ಮತ್ತು ಅಡುಗೆ ತ್ಯಾಜ್ಯದಂತಹ ಸಾವಯವ ತ್ಯಾಜ್ಯವನ್ನು ಗೋಬರ್ ಗ್ಯಾಸ್ ಸ್ಥಾವರದಲ್ಲಿ ಸಂಗ್ರಹಿಸಿ ಸಂಸ್ಕರಿಸಲಾಗುತ್ತದೆ. ಜೈವಿಕ ಅನಿಲ ಹೊರತೆಗೆದು ಉಳಿದ ವಸ್ತುವು ಫರ್ಮೆಂಟೆಡ್ ಸಾವಯವ ಗೊಬ್ಬರ ಫಾರ್ಮ್ ಆಗಿ ಮಾರ್ಪಾಡಾಗುತ್ತದೆ. ಮಣ್ಣಿನ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ, ಬೇರಿನ ಬೆಳವಣಿಗೆಯನ್ನು ಬಲಪಡಿಸುತ್ತದೆ ಹಾಗೂ ಕ್ರಮೇಣ ಮಣ್ಣಿನಲ್ಲಿ ಪೋಷಕಾಂಶಗಳನ್ನು ಬಿಡುಗಡೆ ಮಾಡುತ್ತದೆ, ನಿರಂತರ ಶಕ್ತಿಯನ್ನು ಖಚಿತಪಡಿಸುತ್ತದೆ. ಎಕರೆಗೆ 50 ರಿಂದ 100 kg ಹೆಚ್ಚಿನ ಇಳುವರಿ ಮತ್ತು ಸುಧಾರಿತ ಮಣ್ಣಿನ ಫಲವತ್ತತೆಗಾಗಿ ಬಳಸಿ ಎನ್ಎಫ್ಎಲ್ ರವರ ಕಿಸಾನ್ ಕಾರ್ಬನ್ ಚಾರ್ಜ್. 50 ವರ್ಷಗಳಿಂದ ರೈತರ ಪ್ರಗತಿಗಾಗಿ ಶ್ರಮಿಸುತ್ತಿರುವ ಏಕೈಕ ಸರ್ಕಾರಿ ಸಂಸ್ಥೆ. ರೈತ ಬಾಂಧವರೇ, ಇದೊಂದು ಪ್ರಕಟಣೆ. ಹೊಸಪೇಟೆ ತಾಲೂಕಿನ ಗಣಿ ಬಾಧಿತ 58 ಗ್ರಾಮಗಳಲ್ಲಿ ಸಮಗ್ರ ಗಣಿ ಪರಿಸರ ಪುನಶ್ಚೇತನ ಯೋಜನೆಯಡಿಯಲ್ಲಿ ತೋಟಗಾರಿಕೆ ಚಟುವಟಿಕೆಗಳನ್ನು ಕೈಗೊಳ್ಳಲು ಆಸಕ್ತ ರೈತರು ತೋಟಗಾರಿಕಾ ಇಲಾಖೆಗೆ ಅರ್ಜಿಗಳನ್ನು ಆಹ್ವಾನಿಸಿದೆ. ಆಸಕ್ತರು ಕೂಡಲೇ ತೋಟಗಾರಿಕಾ ಇಲಾಖೆ ಹೊಸಪೇಟೆ ಸಂಪರ್ಕಿಸಿ ಅರ್ಜಿ ಸಲ್ಲಿಸಿ ನಿಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಲು ಈ ಮೂಲಕ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ರೈತರು ಆಯಾ ಹೋಬಳಿಯ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಬಹುದಾಗಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 08394224414 ಹಾಗೆ ಸಹಾಯಕ ತೋಟಗಾರಿಕಾ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ ಹೊಸಪೇಟೆಯವರ ದೂರವಾಣಿ ಸಂಖ್ಯೆ 9162927220, ಮರಿಯಮ್ಮನಹಳ್ಳಿಯ ದೂರವಾಣಿ ಸಂಖ್ಯೆ 7204888978, ಕಮಲಾಪುರದ ಸಂಪರ್ಕ ಕೇಂದ್ರದ ದೂರವಾಣಿ ಸಂಖ್ಯೆ 8123465548, ಹಾಗೆ ಹೊಸಪೇಟೆಯ ತಾಲೂಕು ಸಮಿತಿಯ ಮತ್ತೊಂದು ಸಂಖ್ಯೆ 9915555690, ಜಿಲ್ಲಾ ಪಂಚಾಯಿತಿ ಹೊಸಪೇಟೆಯ ದೂರವಾಣಿ ಸಂಖ್ಯೆ 8310291867. ಈ ಸಂಖ್ಯೆಗಳ ಮೂಲಕ ಸಂಪರ್ಕಿಸಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ಈ ಮೂಲಕ ಕೋರಲಾಗಿದೆ. ರೈತ ಬಂಧುವರೇ, ಬನ್ನಿ ಇನ್ನು ಮುಂದೆ ಆಲಿಸೋಣ ಕೆಲವು ಚಿತ್ರಗೀತೆಗಳನ್ನು. ಸತ್ತ ಮಜನು ಸತ್ತ ಆದರೂ ಮುಗಿಯದ ಟೆನ್ಷನ್. ದಪ್ಪಕ್ಕೆ ಬರಿ ಭಾಷಣ ಮಾಡಿ ಮಾಡೋದೆಲ್ಲ ಮಿಸ್ಟೇಕ್. ಐ ಕಿಕ್ ಯು, ಐ ಕಿಲ್ ಯು. ಇದೇ